देश भर में 21वीं पशुधन गणना आरंभ कर दी है। सरकारी कर्मचारी आपके घर भी आते ही होंगे। सभी पशुपालक अपने पशुओं की सही जानकारी दें ताकि सरकार आपके लिए बेहतर योजनाएं बना सके। याद रहे, अक्टूबर 2024 से फरवरी 2025 की 21वीं पशुधन गणना में पोल्ट्री, पालतू पशुओं और आवारा पशुओं की कुल 219 नस्लों का डेटा संग्रह किया जा रहा है। कोई भी पशु छूटने ना पाए। मेरे पशु मेरी जानकारी, होगी समृद्ध संपदा हमारी। पशुपालन और डेयरी विभाग द्वारा देश हित में जारी। ಏನಣ್ಣ, ಏನ್ ಪರೀಕ್ಷೆ ಮಾಡ್ತಿದ್ದೀರಾ? ದ್ರಾಕ್ಷಿಗೆ ಹೊಸ ಹಂದರ ಹಾಕ್ಸೋ ಸಮಯ ಬಂದಿದೆ. ಬಾಳಿಕೆ ಬರುವ ಗಟ್ಟಿ ಮುಟ್ಟದ ಹಂದರಕ್ಕೆ ಏನು ಉಪಯೋಗಿಸಬೇಕು? ಅಣ್ಣ, ತಜ್ಞರು ಹೇಳಿದ್ದಾರೆ ದ್ರಾಕ್ಷಿ ಹಂದರಕ್ಕೆ ಮಹಾವೀರ್ ಸ್ಟೀಲ್ ಅನ್ನೇ ಉಪಯೋಗಿಸಬೇಕು. ದ್ರಾಕ್ಷಿ ಹಂದರಕ್ಕೆ ಬೇಕಾಗುವ ಮಹಾವೀರ್ ಸ್ಟೀಲ್ ನ ಆಂಗಲ್, ಫ್ಲಾಟ್ ಮತ್ತು ಚಾನೆಲ್ ಗಳು ನಿಮ್ಗೆ ಅಗತ್ಯವಾಗುವ ಸೈಜ್ ಗಳಲ್ಲೇ ಸಿಗುತ್ತವೆ. ಮಹಾವೀರ್ ಸ್ಟೀಲ್, ಇನ್ಯಾವುದೂ ಬೇಕಾಗಿಲ್ಲ. ಅರೆ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮ್ಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ. ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ತೊಂಡಗಲ್ ಗ್ರಾಮದ ರೈತರಾದ ರೇವಣ ಸಿದ್ದಪ್ಪ, ಬಸವರಾಜ್, ಸಿದ್ದಮಾಲಗೋಳ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುವಿರಿ. ಈಗ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕು ತೊಂಡಗಲ್ ಗ್ರಾಮದ ರೈತರಾದ ರೇವಣ ಸಿದ್ದಪ್ಪ, ಬಸವರಾಜಪ್ಪ, ಸಿದ್ದಮಾಲಗೋಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಅನುಭವಸ್ಥ ಸಮಗ್ರ ಕೃಷಿ ಮಾಡುವಂತಹ ರೈತರು. ಅವರು ಕಬ್ಬು ಬೆಳೀತಾ ಇದ್ದಾರೆ, ಅದರ ಜೊತೆಗೆ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಹೂವಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಒಂದು ಅನುಭವದಿಂದ ನಾವು ಸಾಕಷ್ಟು ಕಲಿಯೋದದ. ವಿಶೇಷವಾಗಿ ಯುವ ರೈತರು, ಇತ್ತೀಚೆಗೆ ಯಾರು ಕೃಷಿ ಒಳಗೆ ತಾವು ತೊಡಕೊಂಡಿದ್ದೀರಿ, ಆಸಕ್ತಿ ಇದ್ದಂಥವರು, ಕಲಿಬೇಕು ಅನ್ನುವಂಥ ಏನು ವಾಂಛೆ ತಮಗದ, ಇಲ್ಲಿ ಅವರ ಅನುಭವಗಳನ್ನು ಕೇಳಿಕೊಂಡು ತಾವು ಸಾಕಷ್ಟು ಅವರಿಂದ ಸ್ಫೂರ್ತಿ ಕೂಡ ಪಡಿಬಹುದು, ಪಾಠಗಳನ್ನು ಕೂಡ ಪಡಿಬಹುದು. ಅವರು ಕಲಬುರಗಿ ತಾಲೂಕು ತೊಂಡಕಲ್ ಗ್ರಾಮದ ರೇವಣ ಸಿದ್ದಪ್ಪ, ಬಸವರಾಜ್, ಸಿದ್ದ ಮಾಲ್ಗೋಳ್ ಅವರು. ರೇವಣ ಸಿದ್ದಪ್ಪ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ಸರ್. ಕಳೆದ ಒಂದು 20-25 ವರ್ಷದಿಂದ ತಾವು ಒಕ್ಕಲ್ತನ ಮಾಡ್ತಾ ಇದ್ದೀರಿ. ಹೌದು ಸರ್. ಪಿ ಯು ಸಿ ಆದ ನಂತರ ಒಕ್ಕಲ್ತನಕ್ಕೆ ಬಂದಿರಿ. ಹಿಂದಕ್ಕೆ ತಮ್ಮ ತಂದೆ ಅವರು ಕೂಡ ಕೃಷಿನೇ ಮಾಡ್ತಾ ಇದ್ರು. ತಮಗ ಹೊಸದಾಗಿ ಕೃಷಿ ಶುರು ಮಾಡದಂತ ಒಂದು ಸಂದರ್ಭದೊಳಗ ಯಾವ ಅನುಭವದ ಆಧಾರದ ಮೇಲೆ ನೀವು ಕೃಷಿ ಶುರು ಮಾಡಿದ್ರಿ? ಮೊದಲೇನು ಅಭ್ಯಾಸ ಮಾಡಿ ಕೃಷಿ ಬಗ್ಗೆ ಏನ್ ನಾಲೆಜ್ ಇದ್ದಿಲ್ಲ ಸರ್. ಈಗ ಅನಿವಾರ್ಯವಾಗಿ ನಮ್ಮ ತಂದೆಯವರು ತೀರ್ಕೊಂಡ ನಂತರ ನಾವು ಅಗ್ರಿಕಲ್ಚರ್ಗೆ ಬರಬೇಕೇ ಆಯ್ತು ಸರ್. ಮೊದಲು ನಮ್ಮ ಅಗ್ರಿಕಲ್ಚರ್ ಹೆಂಗಂದ್ರೆ ಒಂದು 8 acres ಲ್ಯಾಂಡ್ ಇತ್ತು ಫಸ್ಟ್ ಟೋಟಲ್. ಅದಾದ ನಂತರ ಏನ್ ಮಾಡಿದೆ ಸರ್, ಮೈನಾತ್ ಮಾಡಿ ದುಡ್ಕೋತ ಬಂದಾಗ ಹಂಗೆ ಸ್ವಲ್ಪ ಅದು ಜಮಾ ಮಾಡಿ ನಾವು ಒಂದು ಸ್ವಲ್ಪ ಹೊಲ ತೊಗೊಂಡು ಇವಷ್ಟು ಹೊಲಕ್ಕೆ ಪೈಪ್ಲೈನ್ ಮಾಡ್ರಿ. ಪೈಪ್ಲೈನ್ ಮಾಡೋ ಮುಖಾಂತರ ಏನ್ ಮಾಡಿದ್ವಿ ಅಂದ್ರೆ 25 acres ಫುಲ್ ಟೋಟಲಿ ಡ್ರಿಪ್ ಇರಿಗೇಷನ್ ಮಾಡಿವ್ರಿ ಪ್ರಧಾನ ಮಂತ್ರಿ ಕಿಸಾನ್ ಸಂಚನೆ ಯೋಜನೆ ಅಡಿಯಲ್ಲಿ. ಅದರಲ್ಲಿಂದ ನಮಗೆ ಏನು ಬೆನಿಫಿಟ್ ಆಗ್ಯದಪ್ಪ ಅಂದ್ರಿ, ಮೊದಲು ನಾವು ಹರಿ ನೀರು ಬಿಡುವಂತರ್ಲಿಂದ ಇಳುವರಿ ನಮಗೆ ಬಹಳ ಕಡಿಮೆ ಬರ್ತಿತ್ರಿ. ಹರಿ ನೀರು ಅಂದ್ರೆ ಕಾಲುವೆ ಮುಖಾಂತರ ನೀರು ಬಿಡ್ತೀವಿ, ಅದರಲ್ಲಿಂದ ಇಳುವರಿ ಬಹಳ ಕಡಿಮೆ ಇರ್ತಿತ್ತು. ಇದ್ದಿ ಫಲವತ್ತತೆ ಮಣ್ಣು ಕೊಚ್ಕೊಂಡು ಮುಂದಕ್ಕೆ ಹೋಗಿ ಬದುವಿನಲ್ಲಿ ಬಿಡ್ತಿತ್ತು. ನಾವು ಏನ್ ಮಾಡಿದೀವಿ, ಈಗಿನ ತಾಂತ್ರಿಕ ಯುಗದಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ನಮ್ ತಲೆಯಾಗ ಆಲೋಚನೆ ಮಾಡಿ ಸ್ವಲ್ಪ ಇದಕ್ಕೆ ವಿಷಯ ಹ್ಯಾಂಗ್ ತರ್ಬೇಕು ಮುಂದಕ್ಕೆಪ್ಪ ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡೋಣ ಅಂತೇಳಿ ಡ್ರಿಪ್ ಇರಿಗೇಷನ್ ಟೋಟಲಿ ಸ್ಟಾರ್ಟ್ ಮಾಡಿದೀವಿ. ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಹೆಂಗೈತಂದ್ರೆ, ಈಗ ಸದ್ಯ ಪರಿಸ್ಥಿತಿಯಲ್ಲಿ 6 hours 7 hours ಕರೆಂಟ್ ಸಿಗುವ ಸಂದರ್ಭದಲ್ಲಿ ಸ್ವಲ್ಪ ಕರೆಂಟ್ ಕೊಟ್ಟರು ನಮ್ಮ ಬೆಳೆ ಬಚಾವ್ ಮಾಡ್ತೀವಿ ಅಂತ ಹೇಳಿ ಒಂದು ಧೈರ್ಯದಿಂದ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿವಿ. 10 ಎಕರೆ ಕಬ್ಬು ನೀರು ಉಣಿಸ್ಬೇಕಾದ್ರೆ ಟೋಟಲಿ ಒಂದು 1/2 ಎಕರೆ ಒಂದು ದಿವಸಕ್ಕೆ ಬಿಡ ನೀರು ಉಣಂಗಿಲ್ರಿ. 10 ಎಕರೆ ಕಬ್ಬು ಎಟ್ ಎ ಟೈಮ್ ಒಂದು ಡೇದಲ್ಲಿ ನಾವು ಡ್ರಿಪ್ ಇದ್ರು ಉಣಿಸ್ಬೋದು. ಅದಕ್ಕಾಗಿ ಡ್ರಿಪ್ ಹಾಕೊಂಡು ಬಿಟ್ಟಿವಿ. ಅದು ಇಳುವರಿ ಹ್ಯಾಂಗ ಬರ್ತದೆ ಸರ್ ಅಂದ್ರೆ, ಮೊದಲು ಉಳಿವೆ ಮಾಡೋ ಪದ್ಧತಿ ಹೆಂಗಿತ್ತು, ಈ ಆಧುನಿಕ ಪದ್ಧತಿನೇ ಬೇರೆ ಸರ್, ಈಗ ತಾಂತ್ರಿಕ ಯುಗದ ಪದ್ಧತಿನೇ ಬೇರೆ. ಮೊದಲು ಉಳಿಮೆ ಹೆಂಗ್ ಮಾಡ್ತೀವಪ್ಪ ಅಂದ್ರೆ ಎತ್ತಿನ ಕುಂಟಿ ರೆಂಟಿ ಹೊಡೆದು ಮಾಡ್ತೀವಿ. ಈಗ ಟ್ರ್ಯಾಕ್ಟರ್ಲಿಂದ ಮಾಡಿ ಅಗದಿ ಬೋದ್ಗಿದ್ ಬೆಸ್ಟ್ ಹಾಕಿ ರೋಟೋವೇಟರ್ ಹಚ್ಚಿ ಹೊಲ ಹದ ಮಾಡಿ ಕಬ್ಬು ಹಚ್ತೀವಿ. ಕಬ್ಬು ಹಚ್ಚದಾಗ ಏನಾಗ್ಲತ್ತದಪ್ಪ ಅಂದ್ರೆ ಈಗ ಭೂಮಿ ಮೆತ್ತಗಾಗಿರಿ, ಇಳುವರಿ ಹ್ಯಾಂಗ ಹೆಚ್ಚಪ್ಪ ಅಂದ್ರೆ ಅವಾಗ ಬಿಡ್ನೀರ್ ಬಿಡ್ತೀವಿ. ಈ ಬಿಡ್ನೀರ್ ಬಿಡಂತ್ರ ಏನತ್ತದ, ಅದು ಹೋಗಿ ಮಣ್ಣು ಮತ್ತೆ ವಾಪಸ್ ಬರಂಗಿಲ್ರಿ. ಇದ್ರ ಟಿಪ್ ಟಿಪ್ ಟಿಪ್ ಹನಿ ಕಡ್ದ ಏನ್ ಮಾಡ್ತದಪ್ಪ ಅಂದ್ರೆ ಅಲ್ಲೇ ನೀರು ನುಂಗಿ ಅದು ಹೆಂಗಾಗ್ತದ ಬೆಳಿಗಂದ್ರೆ ಮಣ್ಣು ಫುಲ್ ಚಾಪತ್ತಿ ಆದಂಗಾಗ್ರಿ, ಬೆಳಿ ಬೆಳಿಲಿಕ್ಕೆ ಏನೂ ತ್ರಾಸ ಇಲ್ದಂಗೆ ಬೆಳಿ ಸರಿಯಾಗಿ ಬರ್ತಾರೆ. ಮೊದಲು ನಾವು 30 ಟನ್ ಬೆಳೆದವ್ರಿ, ಈಗ 65 ಟನ್ನಿಗೆ ಕಬ್ಬಿಗೆ ಬಂದಿನಿ ಸರ್. 6 ಎಕರೆದಾಗ 380 ಟನ್ ಕಬ್ಬು ಮಾಡೀನಿ. ಅದು ತೆಗಳಿಯವ್ರು ನೋಡ್ಯಾರ, ಅದಾದ ನಂತರ ನನ್ನ ಜೀವನಿ ಸರ್ ಎಡಿಯವ್ರನ್ನು ನೋಡ್ಯಾರ, ಏ ಪರವಾಗಿಲ್ಲಪ್ಪ ಬೆಸ್ಟ್ ಮಾಡಿ 6 ಎಕರೆಗೆ 380 ಟನ್ ಮಾಡಿ. ಕಾರಣ ಏನಪ್ಪ ಅಂದ್ರೆ ಹೆಂಗ್ ಕಾರಣ ಅಂದ್ರೆ ಕಬ್ಬಿನ ವಾಡೆ ಸುಡಂಗಿಲ್ಲ ರೋಡ್. ಯಾಕೆ ಸುಡಂಗಿಲ್ಲ ಅಂತ ಕೇಳಿದ್ರೆ ಸರ್, ಸುಟ್ಟೆ ಅಂದ್ರೆ ಈ ಭೂಮಿಯಾಗಿದ್ದ ಜೀವಾಣುಗಳು ಸತ್ತು ಹೋಗ್ತಾವ್ರಿ, ಅದಕ್ಕೆ ನಾ ದಯಮಾಡಿ ಅದು ಸುಡಂಗಿಲ್ರಿ ಅಂತ. ಸುಡಲ್ದ್ರೆ ಏನ್ ಮಾಡ್ತೀವಿ ಸರ್, ಚಾಪಟ್ರ್ ಅಂತ ಮಷಿನ್ ಬಂದ ಸರ್, ಅದು ಮಷಿನ್ ಹಚ್ಚಿ ಪುಡಿ ಮಾಡಿಸ್ರಿ, ಅದಕ್ಕೆ ಫಸ್ಟ್ ಕ್ಲಾಸ್ 2 ಸಾರಿ ನೀರು ಉಣಿಸಿ, 3 ಸಾರಿ ಸ್ಪ್ರಿಂಕ್ಲರ್ ಪೈಪಿಲ್ಲಿ ನೀರು ಉಣಿಸ್ರಿ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಡಿಕಂಪೋಸರ್ ಯೂಸ್ ಮಾಡ್ರಿ. ಡಿಕಂಪೋಸರ್ ಕಂಪಲ್ಸರಿ 15 ದಿವಸಿಗೊಮ್ಮೆ ಫುಲ್ ಅದು ತೊಯ್ಯಂಗ್ ಹೊಡಿತೀನಿ ರೀ. ಹೊಡೆದ ಬಳಕ ಅದು 2 ತಿಂಗಳಿಗೆ ಪೂರಾ ಟೋಟಲಿ ಗೊಬ್ಬರ ಆಗ್ತಾರೆ. ಗೊಬ್ಬರ ಆದ ಬಳಕ ನಾನು ಎತ್ತಿಲಿ ಕುಂಟಿ ರಂಟಿ ಹೊಡೆದು ಅದು ಬೋದ್ ಏರ್ಸ್ಬಿಡ್ತೀನಿ ರೀ. ಟೋಟಲಿ 1 ವರ್ಷ ಬರತನ ಗೊಬ್ಬರ ಹಾಕ್ಲಾರ್ದಂಗೆ ಕೆಲಸ ಮಾಡ್ತಾರೆ. ಆ ಸಾಲದಾಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ರೀ, ಒಂದು 8 ತೊಟ್ಟಿ ಎರೋಳ ಮಾಡ್ಕೊಂಡಿನಿ ರೀ. ಜೀವನಿ ಸರ್ ಕಡೆಯಿಂದ ಸಾವಯವ ಸಮಗ್ರ ಪದ್ಧತಿಯಲ್ಲಿ ಒಂದು 8 ತೊಟ್ಟಿ ಮಾಡಿಸ್ಯಾರ ಅವರು ಸಾಹೇಬರು. ಆಮೇಲೆ ಕಲ್ಯಾಣ ಕರ್ನಾಟಕ ಯೋಜನೆ ಅಡಿಯಲ್ಲಿ 3 ಎರೋಳ ತೊಟ್ಟಿ ಮಾಡಿಸ್ಕೊಟ್ರ ಪ್ರಗತಿಪರ ರೈತ ಹಾದಿಯಲ್ಲಿ ಹೊಂಟನ ಮುಂದಕ್ಕಂತೇಳಿ ಎಲ್ಲರದು ಸಾಯಲಿಂದ್ರಿ. ಅದು ಮಾಡಿದ ಗೊಬ್ಬರ ಮಂದಿಗೆ ಮಾರಲಾರ್ದಂಗೆ ನಮ್ಮ ಹೊಲದ ಗೊಬ್ಬರ ನಂಬಲ್ಲಿ ಕಸದಿಂದ ರಸ ತೆಗಿವಿ ಯಂತ್ರ ಹೆಂಗಪ್ಪ ಅಂದ್ರೆ ಕಸ ಇದ್ದಿದ್ ಒಟ್ಟು ಸುಡೋದಿಲ್ರಿ, ಕಬ್ಬಿನ ವಾಡೆ ಸುಡಂಗಿಲ್ರಿ. ಆಮೇಲೆ ಮೆಂಕೆಜೋಳದ ಸೊಪ್ಪಿ ಬಂದಿದ್ದು ಸುಡಂಗಿಲ್ರಿ, ಬುಡ್ಚಿ ಬಂದಿದ್ದು ಸುಡಂಗಿಲ್ಲ, ಕಲಂಗಡಿ ಸೊಪ್ಪಿ ಸುಡಲ್ರಿ. ಎಲ್ಲ ಮತ್ತೆ ಮಣ್ಣಿಗೆ ಸೇರಿಸು. ಎಲ್ಲ ಕಸದಲ್ಲಿಂದ ರಸ ತೆಗಿವಿ ಯಂತ್ರ ಹೆಂಗಪ್ಪ ಅಂದ್ರೆ ಕಸ ಇದ್ದಿದ್ ಒಟ್ಟು 2 ತೊಟ್ಟಿಯಲ್ಲಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣ ಸ್ವಲ್ಪ ಹೆಂಡಿ ಹಾಕಿ ರೇನ್ ಪೈಪ್ ಮಾಡಿನ. ಅದಕ್ಕೆ ರೇನ್ ಪೈಪ್ ಯಾವ ಸಿಸ್ಟಮ್ ಅಂದ್ರೆ ಡ್ರಿಪ್ ಇಲ್ಲಿಂದ ಕೂಡಿಸ್ರಿ. ಮೋಟರ್ ಚಾಲು ಆಯ್ತು ಅಂದ್ರೆ ಎಟ್ ಎ ಟೈಮ್ ತನ್ನಿಚ್ಚಿಲ್ ತಾನೇ ನೀರು ಹೋಗ್ಬೇಕು. ನಾವ್ ಯಾರು ನೀರು ಬಿಡೋ ಅವಶ್ಯಕತೆನೆ ಇಲ್ಲ. ಅದು ನಮ್ ಡಾಕ್ಟರ್ ತೆಗ್ಗಳಿ ಅವ್ರನ್ನು ನೋಡ್ಯಾರ್ರಿ, ಜೀವನಿ ಸರ್ನು ನೋಡ್ಯಾರ. ಅದು ನೋಡಿದು ಮಾಡಿದ ಒಳ್ಳೆ ಕೆಲಸ ಆಗ್ಯದ. ಮನುಷ್ಯರ ಇಲ್ದನು ನಿನ್ ಹೊಲ ನೀರು ಉಣ್ತಾ ಇದೆಯಪ್ಪ ಬೆಸ್ಟ್ ಅಂತ ಹೇಳಿ ಅವ್ರು ಬೆಂಗಳೂರಿಗೆ ನಂದು ಇದು ಕಳ್ಸರಿ. ಪರವಾಗಿಲ್ಲ, ಬೆಂಗಳೂರಿಂದ ಅಧಿಕಾರಿಗಳನ್ನು ಬೆಸ್ಟ್ ಮಾಡ್ಯಾನ ವರ್ಕ್ ಅಂತ ಹೇಳಿ ಒಂದು ಆಸಲೆ ರಸ್ತೆನೆ ಕೊಟ್ರು ನಮಗ್ರಿ. ಕೊಟ್ಟು ಬಳಕನು ಮತ್ತೆ ನಮ್ಗೆ ಹೆಚ್ಚಿಗೆ ಆಸಕ್ತಿ ಏನಾಯ್ತಪ್ಪ ಎರೆಹುಳ ಮಾಡ್ಬೇಕಂತ ಮತ್ತೆ ನಾನು ಒಂದ್ 2 ಮಾಡ್ಕೊಂಡಿನ್ರಿ. ಎರೆಹುಳದಾಗೆ ನನ್ನ ಜೀವನ ನಡೆದಂಗೆ. ಹೆಂಗಂದ್ರೆ ಈಗ ಕಸ ಒಟ್ಟು ಸುಡ್ತಿದ್ವಿ ಮೊದಲ್ರಿ, ಅದು ನಾವು ಸಮಗ್ರ ಕೃಷಿದಾಗ ನನಗೇನು ಹಾದಿ ಹಾಕೊಟ್ರು ಜೀವನಿ ಸರ್ ರೀ. ಆ ಹಾದಿಯಲ್ಲಿ ಏನಾಯ್ತಂದ್ರೆ ಇದೊಂದು ನನಗೆ ಬದುಕು ಕಲ್ಪಿಸ್ಕೊಟ್ಟಂಗಾಗ್ಯದ ಒಕ್ಕಲ್ತನಕ್ಕೆ. ಹೆಂಗಪ್ಪ ಅಂದ್ರೆ ಅದು ಮೊದಲು ಕಸ ಒಟ್ಟು ಸುಟ್ಟು ಬದುವಿಗೆ ಹಾಕಿ ಏನೇನೋ ಮಾಡ್ತೀವಿ, ಈಗ ಅದು ಒಟ್ಟು ಕಸ ಅಂಬೋದು ಒಯ್ದು ಎರೆಹುಳ ಪಟ್ಟಿನಾಗ ಹಾಕಿ ಅದೊಂಥರ ನನಗೆ ಗೊಬ್ಬರನಲ್ಲತ್ತ. ಪ್ರತಿ ವರ್ಷ ಇಲ್ಲಂದ್ರೂ 1 ಲಕ್ಷ ರೂಪಾಯಿ ಬರೀ ಎರೆಹುಳ ಗೊಬ್ಬರನಾಗೆ ಆಮದನಿ ಪ್ರತಿ ವರ್ಷದ. ಬೇರೆ ರೈತರಿಗೆ ನೀವು ಕೊಡ್ತೀರಿ? ನಾವು ಬೇರೆ ರೈತರಿಗೆ ಯಾರಿಗೂ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ ಯಾಕಂದ್ರೆ ಅದಕ್ಕೆ ನಾ ಕಲಂಗಡಿಗೂ ಹಾಕೋತೀನಿ. ಆಮದನಿ ಹೆಂಗಿದು? ನಾವು ಹೊರಗಿಂದ ತರೋದು ಏನು ಗೊಬ್ಬರ ಅದ, ಡಿ ಎ ಪಿ, ಯೂರಿಯಾ, ಮ್ಯಾಗ್ನೀಸಿಯಂ ಸಲ್ಫರ್, ಸಲ್ಫೇಟ್, ಇವೇನು ಕಬ್ಬಿಗೆ ಹಾಕೋ ತರ್ತೀವಿ ರಾಸಾಯನಿಕ ಗೊಬ್ಬರ, ಅದು ಅಲ್ಲೇ ಟೋಟಲಿ ಎಂಡ್ ಮಾಡ್ರಿ. ನಂಬಲ್ಲಿ ಏನು ಬೆಳೆದು ನಂಬಲ್ಲಿದೆ ನಮ್ಮ ಹೊಲಕ್ಕೆ ಹಾಕೊಳ್ತೀವಿ. ಬರೋಬ್ಬರಿ. ಹಿಂಗಾಗಿ ನಾನು ಆದಾಯ ಹೆಂಗ ಅಲ್ಕತ್ತಂದ್ರೆ ದ್ವಿಗುಣ ರೀತಿಯಲ್ಲಿ ಆಗ್ಯದ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಂಚಯನಿ ಯೋಜನೆ ಅಡಿಯಲ್ಲಿ ಡ್ರಿಪ್ ಮಾಡ್ಕೊಂಡಿನಿ. ಪ್ರಧಾನಮಂತ್ರಿಯವ್ರ ಸ್ಕೀಮೇ ನನ್ನ ಕಾರಣ. ಅಂದಂಗೆ ಯಾಕೆ ಇಟ್ಟು ಒತ್ತು ಹೇಳ್ಬೇಕಾಗ್ಯದ ಈ ಸಂದರ್ಭದಲ್ಲಿ ಅಂದ್ರೆ, ಮೊದಲು ನೀರು ಬೋರೆಲ್ದಾಗ ಬಹಳ ಇರ್ತಿತ್ತು ಸರ್. ಈ ಎಲ್ಲರೂ ಬೋರ್ ಕೊರೆದು ಬಾವಿ ಕೊರೆದು ಬೋರಿನಲ್ಲಿ ನೀರಿನ ಅಂಶ ಪೂರಾ ಕಡಿಮೆ ಆಗ್ಯದ್ರಿ. ಕಡಿಮೆ ಆಗಿದ್ರಾಗ ನಮ್ಮ ಡ್ರಿಪ್ಪಿನ ಮುಖಾಂತರ ಪ್ರಧಾನಮಂತ್ರಿಯವರ ಸ್ಕೀಮಿನ ಮುಖಾಂತರ ನಮ್ಮ ಸಿಂಚಿನಿ ಯೋಜನೆ ಅಡಿಯಲ್ಲಿ ಏನು ಹಾಕೊಂಡಿವಿ ಡ್ರಿಪ್, ಅದು ನಮಗೆ ಬಹಳ ಹೆಲ್ಪ್ ಆಗ್ಯದ ಸರ್. ಕಡಿಮೆ ನೀರಿನಲ್ಲಿ ಕಡಿಮೆ ವಿದ್ಯುತ್ ಶಕ್ತಿಯಲ್ಲಿ ಅಧಿಕ ಬೆಳೆ ಬೆಳೆದು ತೋರಿಸೋ ಪದ್ಧತಿ ಅಂದ್ರೆ ಪ್ರಧಾನಮಂತ್ರಿಯವರದು ಯೋಜನೆ ಅಡಿ ನಮಗೆ ಚಲೋ ಆಗ್ಯದ. ನನಗೂ ಚಲೋ ಆಗ್ಯದ. ಇನ್ನೊಬ್ಬ ರೈತರು ಪ್ರಧಾನಮಂತ್ರಿ ಸ್ಕೀಮಿನಲ್ಲಿ ಡ್ರಿಪ್ಪೇ ಮಾಡಿಕೊಂಡು ಕಬ್ಬು ಬೆಳೆದ್ರೆ ಬಹಳ ಉತ್ತಮ ಆತು ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ಯದ. ಅದು ಯೋಜನೆನೇ ಹ್ಯಾಂಗದ. ಅದರಾಗಿ ಯಾರು ನಾವು ಹೋಗಿರ್ತೀವಿ ಅಂದ್ರೆ ಏನ್ರಿ, ಡ್ರಿಪ್ಪಿನ ಮುಖಾಂತರ ಏನು ನೀರು ಬಿಟ್ಕೊಂಡು ಬಂದೀವಿ ಅವ್ರಿಗೆ ಅದರ ಅನುಭವ ಆಗಿರ್ತದ. ಆ ಅನುಭವ ಎಲ್ಲಾ ರೈತರು ಮಾಡ್ಕೊಂಡ್ರಿ ಪ್ರಧಾನಮಂತ್ರಿ ಸ್ಕೀಮಿನ ಫಲವನ್ನು ತೆಕ್ಕೊಂಡಿವಿ ಅಂದ್ರೆ ನಾವು ಅಭಿವೃದ್ಧಿ ಆಗೋದು ಬಹಳ ಲೇಟ್ ಇಲ್ಲ ಅಂದಂಗೆ. ಈಗ ನೋಡ್ರಿ ಏನು ತಮ್ಮ ಹೊಲ ಅದ ತಮ್ಮ ತೋಟ ಬೆಣ್ಣೆ ತೋರ ಹಿನ್ನೀರಿನ ಹಿಂಭಾಗದೊಳಗೆ ಬರ್ತದ ಹಿನ್ನೀರಿನ ಹೌದಾ ಬೋರ್ವೆಲ್ ಪದ್ಧತಿ ಬೋರ್ವೆಲ್ ಅನ್ನು ತಾವು ವರ್ಷಿ ಅದಾವ ನಿಮ್ಮ ಬೋರ್ವೆಲ್ ಹೌದು ಈಗ ಹಿನ್ನೀರು ಇರುವಂತಹ ಒಂದು ಸಂದರ್ಭದೊಳಗೆ ನಿಮ್ಮ ಬೋರ್ವೆಲ್ದೊಳಗೆ ನೀರು ಕಡಿಮೆ ಆಗ್ತಾವ ಹೆಂಗ ಇಲ್ಲ ಸರ್ ಮೊದಲು ನಾನು ಬೋರ್ವೆಲ್ ಟೋಟಲಿ ಬಂದಿತ್ತು ಸರ್ ಈಗ ಮೂರನೇ ವರ್ಷಿಗೆ ಒಳಗ್ ಬೋರ್ ಬಿಟ್ರಿ ಹಾಕ್ರಿ ಹಗಲು ರಾತ್ರಿ ನಡೆದಂಗ ಆಗ್ಯದ ಸರ್ ಅಂದ್ರೆ ಬ್ಯಾಕ್ ವಾಟರ್ಲಿಂದ ನಮಗೆ ಬೋರ್ವೆಲ್ ರೀಚಾರ್ಜಸ್ ಹೆಚ್ಚಾಗಿ ಹೌದು ಹೆಚ್ಚಾಗ್ತದ ಹಂಗಾಗಿ ನಿಮಗೆ ನೀರಿನ ಸಮಸ್ಯೆ ಏನಾಗ ಇಲ್ಲ ಸರ್ ನೀರಿನ ಸಮಸ್ಯೆ ಈಗೇನು ಇಲ್ರಿ ಕರೆಂಟಿನ ಸಮಸ್ಯೆ ಇತ್ರಿ ಕರೆಂಟ್ ಸಮಸ್ಯೆನು ಕ್ಲಿಯರ್ ಆಗ್ಯದೆ 7 ಗಂಟೆ ಕೊಡತ್ತರಿ ಕರೆಂಟ್ನು ನಮಗೆ ಸಫಿಸಿಯಂಟ್ ಆಗಿದೆ ಇನ್ನೂ 2-3 ಗಂಟೆ ಕೊಟ್ಟರು ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಸ್ಕೀಮ್ನಾಗ ಅಂತ ಸ್ಕೀಮ್ ಅಳವಡಿಸ್ಕೊಂಡ್ರೆ ಅಂದ್ರೆ ರೈತರಿಗೆ ಬಹಳ ಉಪಯೋಜನ ಆಗ್ತದ್ರಿ ಆಮೇಲೆ ನಾವು ರೈತರ ಸದೃಢ ಆಗಲು ಕಾರಣ ಅಂದ್ರೆ ನಮಗೆ ವಿದ್ಯುತ್ ಶಕ್ತಿನೇ ಸರ್ ಅಡ್ಡಿಲ್ಲ ಈಗ ನೋಡ್ರಿ ನಿಮ್ಗೆ ಸಾಕಷ್ಟು ಸೂರ್ಯನ ಬೆಳಕು ಸಿಗ್ತದ ಹೌದು ಸರ್ ನಿಮ್ದು ಜಮೀನು ಕೂಡ ಸಾಕಷ್ಟು ಅದ ನೀವು ಯಾಕೆ ಸೋಲಾರ್ ವಿದ್ಯುತ್ ಉಪಯೋಗ ಮಾಡ್ಕೊಂಡು ಈಗ ನಾವು ಸೋಲಾರ್ ಪದ್ಧತಿಯಲ್ಲಿ ಹೋಗ್ಬೇಕಂತ ವಿಚಾರ ಮಾಡಿವಿ ಸರ್ ಹ್ಯಾಂಗ್ ಮಾಡಿವಿ ಅಂದ್ರೆ ಕೆಬಿದವರು ಕರೆಂಟ್ ತಾರತಮ್ಯ ಅಂದ್ರೆ ಒಂದು ತಾಸನ್ಯಾಗ 10 ನಿಮಿಷ ತೆಗೆದು 10 ನಿಮಿಷ ಹಾಕೋದು ಯಾಕಂತಂದ್ರೆ ನೀವು ಯಾರನ್ನು ಅವಲಂಬಿಸಬೇಕಾಗಿಲ್ಲ ನಿಮ್ಮ ವಿದ್ಯುತ್ ಅನ್ನ ನೀವೇ ಉತ್ಪಾದನೆ ಮಾಡಬಹುದು ಮತ್ತೆ ಅಗದಿ ಗ್ರೀನ್ ಎಲೆಕ್ಟ್ರಿಸಿಟಿ ಅಂತ ಹೇಳಬಹುದು ಗ್ರೀನ್ ಇಂಧನ ಹಸಿರು ಇಂಧನ ಅಂತ ಹೇಳಿ ಹೇಳಬಹುದು ಅದರಿಂದ ಯಾವುದು ಮಾಲಿನ್ಯ ಆಗಂಗಿಲ್ಲ ಏನೂ ಇಲ್ಲ ಮತ್ತೆ ನಿಮಗೆ ಯಾವಾಗ ಬೇಕಾವಾಗ ಕರೆಂಟ್ ಸಿಗುವಂತಹ ಸಾಧ್ಯತೆಗಳಿದ್ದೇ ಇರ್ತಾವ ಅದಕ್ಕೆ ನೀವು ಇದ್ರ ಬಗ್ಗೆ ವಿಚಾರ ಮಾಡ್ತೀರಿ ಅಂದಂಗಾಯ್ತು ಸೋಲಾರ್ ಬಗ್ಗೆ ನಾವು ಪ್ಲಾನ್ ಹಾಕೊಂಡ್ವಿ ಆಲ್ರೆಡಿ ನಮ್ಮ ಬಾಜು ಹಳ್ಳಿ ಶರಣಗೌಡರು ಅಂತಾರ ಅವ್ರಿಗೂ ಹೇಳಿವಿ ನಮಗೊಂದು ಸೋಲಾರ್ ಪೆನಲ್ ಹಾಕೊಡ್ಬೇಕ್ರಿ ನಮ್ಮ ಬೋರೆಲ್ ರೀಚಾರ್ಜ್ ಹೆಚ್ಚಾಗ್ಯದ ಅದ್ರ ಸಲುವಾಗಿ ಈಗ ಹೇಳಿನಿ ಯಾಕಲ್ದಕ್ರಿ ಮಾಡ್ಸಾಮಿ 1.5 ಲಕ್ಷ ರೂಪಾಯಿ ಖರ್ಚು ಬರ್ತದ ಅಂದ್ರೆ ಆಮೇಲೆ ಈ ಕೆಬಿದವ್ರು ಏನ್ ಹೇಳಾರ ಅಂದ್ರೆ 1.5 ಲಕ್ಷ ಇಲ್ಲ ಖಾಲಿ 60,000ದಾಗ ಒಂದು ಸ್ಕೀಮ್ ಬಂದದ ಅದ್ರಾಗ ನಿಮಗೊಂದು ಮಾಡಿಸ್ಕೊಡ್ತೀವ್ರಿ ಅಂತ ಒಪ್ಕೊಂಡ್ರೆ ಬಹಳ ಸಂತೋಷ ಈಗ ಒಂದು ವಿಚಾರ ತಾವು ಹೇಳಿದ್ರಿ ಮೊದ್ಲ ಹರಿ ನೀರು ಬಿಡ್ತಿದ್ವಿ ಹಿಂಗಾಗಿ ಮಣ್ಣು ಹರ್ಕೊಂಡು ಹೋಗ್ತಿತ್ತು ನೀರು ಬಹಳ ವೇಸ್ಟ್ ಆಗ್ತಿತ್ತು ಅನ್ನುವಂತ ಮಾತು ಹೇಳಿದ್ರಿ ಮಣ್ಣು ಹೋಗಿದ್ದ ಏನು ತಾವು ಗಮನಿಸಿದ್ರಿ ಮಣ್ಣಿನ ಸವಕಳಿ ಏನಾಗ್ತಾ ಇತ್ತು ಅದನ್ನು ಕೂಡ ಗಮನಿಸಿರ್ತಾವು ಮಣ್ಣು ಹಂಗ ಕೊಚ್ಚಿಕೊಂಡು ಹೋದ ನಂತರ ಬೆಳೆ ಮೇಲೆ ಏನ್ ಪರಿಣಾಮ ಆಗಿದ್ದು ನೀವೇನಾದ್ರೂ ಕಂಡಿರಿ ಬೆಳಿ ಫಲವತ್ತತೆ ಮಣ್ಣು ಹೋಯ್ತಂದ್ರೆ ಬರಂಗಿಲ್ಲ ಸರ್ ಕಾರಣ ಏನ್ರಿ ಒಳಗಿಂದ ಫಲವತ್ತತೆ ಮಣ್ಣು ಮೆಕ್ಕಲು ಮಣ್ಣು ಏನು ಇರ್ತದ ಗಳೆ ಹೊಡೆದು ರೂಟ್ರ್ ಹೊಡೆದು ಸಾಫ್ ಮಾಡಿ ಸ್ವಚ್ಛ ಮಣ್ಣು ಏನು ಇರ್ತದ್ರಿ ಅದು ಹೋಗಿ ಬದುವಿಗೆ ನಿಂತರ ಬೆಳಿ ಖಂಡಿತವಾಗಿ ಹೆಲ್ದಿ ಬರಂಗಿಲ್ಲರಿ ಇದು ಡ್ರಿಪ್ ಮುಖಾಂತರ ಬಿಟ್ಟಿದ್ದು ಏನಾಗ್ತದೆ ಅಂದ್ರೆ ಮಣ್ಣು ಅಲ್ಲೇ ಇರ್ತದೆ ಫಲವತ್ತತೆ ಮಣ್ಣು ಅಲ್ಲೇ ಇರ್ತದೆ ಅದಕ್ಕಾಗಿ ಈಲ್ಡ್ ಮಾತ್ರ ಚೆನ್ನಾಗಿ ಬರ್ತದೆ ಸರ್ ಅಡ್ಡಿಲ್ಲ ಈಗ ತಾವು ಬೇರೆ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರಿ ಹೂವಿನ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರಿ ಯಾವ ರೀತಿ ಇದನ್ನೆಲ್ಲ ತಾವು ನಿರ್ವಹಣೆ ಮಾಡ್ತಾ ಇದ್ರಿ ಮತ್ತೆ ಅದಕ್ಕೆ ಬೇಕಾದಂತಹ ಒಂದು ತಂತ್ರಜ್ಞಾನ ಇರಬಹುದು ಅಂದ್ರೆ ಕಲ್ಲಂಗಡಿ ಹ್ಯಾಂಗ್ ಬೆಳಿಬೇಕು ಈ ಕಡೆ ಸೇವಂತಿಗೆ ಹ್ಯಾಂಗ್ ಬೆಳಿಬೇಕು ಜರ್ಬೆರ ಹ್ಯಾಂಗ್ ಬೆಳಿಬೇಕು ಇವೆಲ್ಲ ವಿಚಾರಗಳನ್ನ ನೀವು ನಿಮ್ಮ ಒಂದು ತಂತ್ರ ಏನು ವಿಜ್ಞಾನಿಗಳಿರ್ತಾರ ಅವ್ರ ಮುಖಾಂತರ ಕೂಡ ಕಲಿಬೇಕಾಗ್ತದ ಅಧಿಕಾರಿಗಳ ಮುಖಾಂತರ ಕಲಿಬೇಕಾಗ್ತದ ಅಂತ ಸಂಪರ್ಕ ಅಂತೂ ತಮಗೆ ಇದ್ದೇ ಅದ ಅದ ಸರ್ ಅವರೇ ಎಲ್ಲ ಹೇಳಿದ್ದು ನಿಮ್ಗೆ ಡಾಕ್ಟರ್ ರಾಜು ತೆಗ್ಗಳಿವ್ರ ಸಂಪರ್ಕ ನೇರವಾಗಿದೆ ಸರ್ ಮಾತಾಡ್ತಾರೆ ಈ ಟೈಪ್ ಮಿಶ್ರ ಬೆಳಿ ಮಾಡಂತ ಹೇಳ್ಯಾರ ಈ ವರ್ಷ ಏನ್ ಮಾಡಿ ಮಿಶ್ರ ಬೆಳಿ ಪದ್ಧತಿ ಅಂದ್ರೆ ಕಲ್ಲಂಗಡಿಯಲ್ಲಿ ಚೆಂಡು ಹಾಕಿವ್ ಸರ್ ಮಿಶ್ರ ಬೆಳಿ ರೀ ಕಲ್ಲಂಗಡಿ ಕಡಿಗೆ ಆಗ್ಬೇಕಾದ್ರೆ ಚೆಂಡು ಬರ್ಬೇಕು ಸರ್ ಚೆಂಡು ಕಡಿಗೆ ಆಗ್ಬೇಕಾದ್ರೆ ಅದ್ರೊಳಗೆ ಏನ್ ಮಾಡ್ತೀವಿ ಸರ್ ಕಲ್ಲಂಗಡಿ ಕಟ್ ಮಾಡಿ ತೆಗೆದ ಬಳಕ ಅದೇ ಪಿಟ್ಟಿನಲ್ಲಿ ಅಂದ್ರೆ ಏನ್ರಿ ಮೆಲ್ಚಿಂಗ್ನಾಗ ಆ ಮೆಲ್ಚಿನಾಗ ಏನ್ ಮಾಡ್ತೀವಿ ಶೌಂತಿ ಬೀಜ ಹಚ್ಚಿಬಿಡ್ತೀವ್ರಿ ಶೌಂತಿ ಪ್ಲಸ್ ಚೆಂಡು ಎರಡೂ ನಡಿಬೇಕು ಸರ್ ಹೆಂಗ್ ಮಿಶ್ರ ಬೆಳೆ ಪದ್ಧತಿ ಮಾಡ್ತೇನ್ರಿ ತೋಟಗಾರಿಕೆ ಪದ್ಧತಿ ಅಂದ್ರೆ ಎಲ್ಲಾ ಬೆಳೆಯುವ ಸರ್ ನನ್ನ ಹತ್ರ ಅಂದ್ರೆ ನೋಡ್ರಿ ಈಗ ನಿಂಬೂರಿ ಮಾವು ನೇರಳೆ ಹಣ್ಣು ಚಿತಾಪುಲ್ರಿ ಪೇರಲ ಚೀಕು ಆಮೇಲೆ ಪಪ್ಪಾಯಿ ಎಲ್ಲ ಹೊಸು ನಮ್ಮ ಜೀವನಿಗ್ ಸರ್ ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ಅವ್ರ ಕಡೆಯಿಂದ ಆಮೇಲೆ ಕಲ್ಯಾಣ ಕರ್ನಾಟಕದವರು ಹೆಲ್ಪ್ ಮಾಡಿ ಸಲುವಾಗಿ ಎಲ್ಲಾ ಗಿಡಗಳು ಹಚ್ಚಿನಿ ತೆಂಗಿನ ಗಿಡ ಅವರಿ ಮಾವಿನ ಗಿಡ ಟೋಟಲಿ ಅಷ್ಟು ಗಿಡ ಅವರಿ ಮದುವೆಗೆ ಹಚ್ಚಿಬಿಟ್ಟಿನ್ರಿ ಎಲ್ಲಾ ಹಣ್ಣು ಯಾವ ಸೀಸನ್ದಾಗ ಹೋದ್ರು ಆ ಹಣ್ಣು ನನ್ನ ಹೊಲದಾಗ ಸಿಗ್ಬೇಕು ತಿಂದು ಹೋಗ್ಬೇಕು ಯಾರು ಬಂದವ್ರು ಅಂತ ಇಟ್ಕೊಂಡಿನ್ರಿ ಮೊದಲು ಏನೂ ಮಾಡಿದಿಲ್ರಿ ಕಲ್ಯಾಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಹಾಗೂ ನಮ್ಮ ಚಂದ್ರಕಾಂತ್ ಜೀವನಿ ಸರ್ ಅಡಿಯಲ್ರಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅವ್ರು ಏನು ಹಾಕೊಟ್ರ ಹಾದಿರಿ ಆ ಪದ್ಧತಿಯಲ್ಲಿ ನಾ ಬಹಳ ಇಂಪ್ರೂವ್ ಆಗಿನ ಸರ್ ಈಗ ಮೊದಲಿಗೆ ಶುರು ಏನು ನಿಮ್ಮ ಕೃಷಿ ಇತ್ತು ಮತ್ತೆ ಈಗಿನ ಕೃಷಿಗೆ ಬಹಳಷ್ಟು ವ್ಯತ್ಯಾಸಗಳನ್ನ ತಾವು ಹೇಳ್ತಾ ಇದ್ರಿ ಹೌದಾ ಅಂದಾಜು ಎಷ್ಟು ಈಗ 8 ಎಕರೆದಿಂದ ನೀವು ಶುರು ಮಾಡಿದ್ದು 25 ಎಕರೆ ತನಕ ತಾವು ಈಗ ಬಂದಿರಿ 25 ಎಕರೆ ಜಮೀನೊಳಗೆ ತಾವು ಎಲ್ಲಾ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ ವರ್ಷ ಪೂರ್ತಿ ನಿಮ್ಗೆ ಆದಾಯ ಬರುವಂತಹ ಒಂದು ವ್ಯವಸ್ಥೆಯನ್ನು ತಾವು ಮಾಡ್ಕೊಂಡಿದ್ದೀರಿ ಹೌದಾ ಹೌದು ಸರ್ ಪ್ರತಿ ತಿಂಗಳು ನಿಮ್ಗೆ ಆದಾಯ ಬರಬೇಕು ಈ ತರ ತಾವು ಒಂದು ಪ್ಲಾನ್ ಮಾಡಿಕೊಂಡು ಈ ಕೃಷಿಯನ್ನ ಮಾಡ್ತಾ ಇದ್ದೀರಿ ನಿಮಗೆ ಯಾರ್ಯಾರು ಸಹಕಾರ ನೀಡ್ತಾರೆ ಇದನ್ನೆಲ್ಲ ನಿರ್ವಹಣೆ ಹೆಂಗ್ ಮಾಡ್ತೀರಿ ಯಾಕಂದ್ರೆ 25 ಎಕರೆ ಜಮೀನು ನಿರ್ವಹಣೆ ಮಾಡೋದು ಸರಳದ ಕೆಲಸ ಅಲ್ಲ ಹೌದು ಸರ್ ನೀವು ಹೆಂಗ್ ಮಾಡ್ತಾ ಇದ್ದೀರಿ ನಾವು ಹೆಂಗಂದ್ರೆ ಸರ್ ಅಷ್ಟು ಹೊಲಕ್ಕೆ ಫಿನಿಶಿಂಗ್ ಮಾಡಿ ಸೋಲಾರ್ ಫಿನಿಶಿಂಗ್ ಅದ ರೀ ಸೋಲಾರ್ ಫಿನಿಶಿಂಗ್ ವಿತ್ ಡ್ರಿಪ್ಪಿಂಗ್ ಅದಲ್ರಿ ಎಲ್ಲ ಹೊಲ ನಾವು ಒಬ್ಬರೇ ಮೇಂಟೈನ್ ಮಾಡ್ತೀನಿ ಸರ್. 25 acres ನಾವು ಒಬ್ಬನೇ ಹ್ಯಾಂಗ್ ಮಾಡ್ತೀವಿ ಅಂತ ಎಲ್ಲರೂ ಕೇಳ್ತಾರೆ, ನಮ್ಮ ಊರಲ್ಲೂ ಕೇಳ್ತಾರೆ. ನಮ್ಮದು ಒಂದೇ ತೋಟ ಮಾಡಿದಾಗಲ್ಲ, ನೀವು 25 acres ಹ್ಯಾಂಗ್ ಮೇಂಟೈನ್ ಮಾಡ್ತೀರಿ? ನೋಡಪ್ಪ, ನನಗೊಂದು 15 acres ಫುಲ್ ಮೇಂಟೈನ್ ನಾ ಮಾಡ್ಕೋತೀನಿ, 10 acres ನನಗೆ ಆಗಲ್ಲ, ಅದು ಬೇರೆ ಕಡೆದ ಸರ್. ಆ ಬೇರೆ ಕಡೆ ಇದ್ದಿಸಲಾಗ ಒಂದು ಮನುಷ್ಯಕ್ಕೆ ಪಾಲ್ಕರ್ಗಿಟ್ಟು ಅದು ಆ ಕಡೆ ವ್ಯವಸ್ಥೆ ಮಾಡೀನಿ. 15 acres ನನಗೆ ತೂಗ್ತು ಅಂತ ಮಾಡೀನಿ. ಅದು ಪೂರಾ 25 acres ಒತ್ತಟೆ ಇದ್ರೂ ಸ್ವಂತ ನಾವು ಒಬ್ಬನ ಮೇಲೆ ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು ಸರ್. ಬಟ್ ಅದು ಆ ಕಡೆ ಈ ಕಡೆ ಒಂದು 8 kilometers ದೂರ ಅದ ರೀ, ಹೋಗಿ ಬರೋದು ವ್ಯತ್ಯಾಸ ಆಗ್ತದೆ. ಆಮೇಲೆ ಲೈಟಿಂದಂತೂ ಕೊರತೆ ಅದು, ಒಮ್ಮೆ ಫ್ಯೂಸ್ ಆಯ್ತು, ಒಂದು ಡೇವಲ್ ಆಯ್ತು, ಒಮ್ಮೆ ಲೈಟ್ ಇರಂಗಿಲ್ಲ ಅಂತೇಳಿ ಆದಷ್ಟು ಸಿಗಲಕ್ಕೆ ಇದರಾಗೆ ತೃಪ್ತಿ ಇರಮ್ ಅಂತೇಳಿ ಒಂದು 15 acres ನಾ ಮಾಡ್ಕೊಂಡಿನಿ, 10 acres ಮತ್ತೊಬ್ಬನಿ ಪಾಲಿಗೆ ಏರ್ಸಿನ್ರಿ. ಈಗ 15 acres ಏನೇನು ಬೆಳೀತಾವ್? ಹತ್ತು ಎಕರೆ ಕಬ್ಬು ಸರ್, ಉಳಿಕಿದ ಒಂದು 5 acres ಏನದರಿ, ಎಲ್ಲ ವೆರೈಟಿ ಮಾಡ್ತೀನಿ ಸರ್. ಕಲಂಗಡಿ ಮಾಡ್ತೀನಿ ರೀ, ಕರ್ಬೂಜ್ ಮಾಡ್ತೀನಿ ರೀ, ಚೆಂಡು ಮಾಡ್ತೀನಿ ರೀ, ಟೊಮಾಟೊ ರೀ, ಎಲ್ಲ ವೆಜಿಟೇಬಲ್ಸ್ ಮಾಡ್ತೀನಿ ನೋಡಿ ಸರ್. ಎಲ್ಲ ಸೀಸನ್ದಾಗ ಸಿಗ್ತಾ ಇರಬೇಕು. ಮೆಂತ್ಯ ಪಲ್ಯ, ಕೊತ್ತಂಬರಿ, ಸಬ್ಸಿ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ಎಲ್ಲ ಸ್ವಲ್ಪ ಸ್ವಲ್ಪದಾಗೆ ಎಲ್ಲ ರೊಕ್ಕ ತೊಗೊಂಡು ಬಿಡ್ತೀನಿ. ಅದು ಟೈಮ್ ನೋಡಿ ಹಾಕ್ತೀನಿ ರೀ, ಬೇ ಟೈಮ್ನು ಹಾಕ್ತೀವಿ, ಟೈಮ್ ನೋಡಿ ಹಾಕ್ತೀವಿ ರೀ, ಎರಡೂ ಟೈಮ್ನಾಗ ಹಾಕಿದ ರೊಕ್ಕ ನಮಗೆ ಆಗ್ತಾ ಇದೆ. ಅಂದ್ರೆ ನಿಮಗೆ ನೀರಾವರಿ ವ್ಯವಸ್ಥೆ ಇರೋದ್ರಿಂದ, ಅದು ಡ್ರಿಪ್ ಇರೋದ್ರಿಂದ ನಿಮಗೆ ಬಹಳ ಸರಳ, ಅದನ್ನ ನಿರ್ವಹಣೆ ಮಾಡೋದು ಕೂಡ ಬಹಳ ಸರಳ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಬಹಳ ಸರಳ ಸರ್, ಡ್ರಿಪ್ಪಿನ ಮುಖಾಂತರ ಇದ್ರೆ ಸರಳ ಸರ್. ಇಲ್ದ್ರ ನಾ 10 acres ಎರಡು ಆಳ ಇಡ್ಬೇಕು ಸರ್ ನೀರ್ ಬಿಡಕ. ಅವ್ ಟೋಟಲಿ ಒಳಗ್ ಹೋಗಂತ ತಪ್ಪಿನ ನೀರ್ ಬಿಡಂಗಿಲ್ಲ, ಆಳ ಮನುಷ್ಯ ಇದ್ದವನು ಬಿಡಲ್ರಿ, ನಾನು ಬಿಡಂಗಿಲ್ಲ ಒಳಗ್ ಹೋಗಿರಿ. ಹಂದಿ ಅವನು ಏನವನು ಅಂತ ಹೇಳಿ ಅಂಜ್ಕೊಂಡು ಹೊರಗೆ ನಿಂದಿರ್ತೀರಿ. ಡ್ರಿಪ್ಪಿನ ಮುಖಾಂತರ ಇರುವಂತರು ಒಮ್ಮ ಎತ್ತ ಎಳೆದು ಬಿಟ್ಟಿ ಅಂದ್ರಿ, ಫುಲ್ ನೀರ್ ಊಟ ಮಾಡ್ತಾರೆ ಸರ್ ಭೂಮಿ. ಹಂದಿಗಳು ಅಥವಾ ಪ್ರಾಣಿಗಳ ಕಾಟ ನಿಮ್ಮಲ್ಲಿ ಅದ? ಬಹಳ ಅದ ಸರ್, ಹಂದಿಗಳ ಕಾಟ ತಾಳ್ಲಾರ್ದಕ್ ಸರ್. ಸೋಲಾರ್ ಬೇಲಿ ಹಾಕ್ರು ಸೋಲಾರ್ ಬೇರಿ ದಾಟಿ ಹೊಂಟವ ಸರ್, ಹಂದಿಗಳದ್ ಮಾತ್ರ ಬಹಳ ಕಾಟ ರೀ, ಉಳಿಕಿ ವನ್ಯಜೀವಿಗಳದ್ ಯಾವ್ದು ಕಾಟಿಲ್ಲ. ಹೆಂಗ್ ನಿಮಗ್ ಸಮಸ್ಯೆ ಆಗ್ತದ? ಬಹಳ ಸಮಸ್ಯೆ ಅಂದ್ರೆ ಸರ್, ಸಣ್ಣಗಿನ ಹಿಡಿದು ಚಾಲು ಮಾಡ್ತಾರ, ಅದು ಕಡಿಲಿಕ್ ಚಾಲು ಮಾಡ್ತಾರ. ಇದು ಪೂರಾ ದೊಡ್ಡ ಫ್ಯಾಕ್ಟ್ರಿಗೆ ಹೋಗತನ ಕಡಿಲಿಕ್ ಚಾಲನೆ ಮಾಡ್ತಾರ. ಅದು ಒಂದೇ ನಮಗ್ ವನ್ಯಜೀವಿ ಅಂದ್ರೆ ಅದು ಒಂದು ಹಂದಿಯಿಂದ ಕಾಟ ಒಂದೇ ಬಹಳ. ಇದ್ರ ಬಗ್ಗೆ ನೀವು ಏನು ಮಾಡಿವಿ ಸರ್? ನಿಯಂತ್ರಣ ಹೆಂಗ್ ಮಾಡಿವಿ ಸರ್ ಅಂದ್ರೆ, ತಲೆ ಕೆಟ್ಟಿ ಏನೋ ಒಲಿ ಕೊಡ್ಬೇಕಂದಂಗ್ರಿ, ಹಂಗ ಏನ್ ಮಾಡಿವಪ್ಪ ಅಂದ್ರೆ, KBTC ಏನು ಫಿನಿಶಿಂಗ್ ಡೈಮಂಡ್ ಜಾಲಿ ಹಾಕ್ತಾರಲ್ರಿ, ಟೋಟಲಿ 10 acres ಕಬ್ಬಿಗೆ ನಾ ಡೈಮಂಡ್ ಜಾಲಿನೇ ಹೊಡಿಸಿನಿ ಸರ್. ಆ ಡೈಮಂಡ್ ಜಾಲಿ ಹೊಡಿಸಲು ಫುಲ್ ನೆಮ್ಮದಿ ಇದ್ದೀನಿ. ಇಳುವರಿ ಹೆಚ್ಚು ಬರಲು ಕಾರಣ ಅಂದ್ರೆ ಕಬ್ಬು ಕಡೆಯಂಗಿಲ್ಲ, ಕಬ್ಬು ಕಡೆಯಂಗಿಲ್ಲಪ್ಪ ಅಂದ್ರೆ ನನ್ನ ಇಳುವರಿ ಅಲ್ಲೇ ಹೆಚ್ಚು ಬಂದದ. 2.5 lakh 10 acres ಖರ್ಚು ಮಾಡೀನಿ, ಅದು ಹಾಕಿದ ವರ್ಷ ನನಗೆ ಕೊಟ್ಟ ಹೋಗ್ಯದ ಮಲ್ಟಿಪ್ಲಿಕೇಶನ್ ಮಾಡಣ. ಡೈಮಂಡ್ ಜಾಲಿ ಅಂದ್ರೆ ಅದು KBTC ಸರ್, ಸುರಕ್ಷತೆ ಸಲುವಾಗಿ ಯಾರು ಹೋಗ್ಬಾರ್ದ, ನಾಲ್ಕರು ಮನುಷ್ಯರು ಹೋಗ್ಬಾರ್ದ ಅಂತ ಹೇಳ್ರಿ, ಡೈಮಂಡ್ ಜಾಲಿ ಹುಡಿಸ್ತಾರೆ KBದವ್ರಿ. ಆ ಟೈಪ್ ಹೊಲಕ್ಕೆ ಹೊಲ ಸುತ್ತ ಬದುವಿ ಈಗ್ರಿ, ಸೋಲಾರ್ ವಿತ್ ಡೈಮಂಡ್ ಜಾಲಿ ಎರಡೂ ಮಾಡಿಸಿನಿ ಸರ್. ಅಂದ್ರೆ ಮನುಷ್ಯ ಇಲ್ದ್ರೂ ನನ್ನ ತೋಟ ನಡಿಬೇಕು. ಈ ಕಾಲದಾಗ 2 lakh, 1.5 lakh, 1 lakh ಕೊಟ್ಟರು ಆಳ ಸಿಗಂಗಿಲ್ರಿ, ಆ ಆಳಿನ ರೊಕ್ಕನೇ ಅದಕ್ಕೆ ಹೋಗಲ್ಲಕ ಒಂದೇ ವರ್ಷನಾಗ ಮರುಪಾವತಿ ಆಗ್ತದೆ ಅಂತ ಹೇಳಿ ಮಾಡಿ ನೋಡಿ. ಅದು ಒಂದು 5 feet ಹೈಟ್ ಹೊಡಿಸಿನಿ ಸರ್, 5 feet ಹೈಟ್ ಆಗಿದ್ರಿ. ಅದರೊಳಗೆ ವನ್ಯಜೀವಿಗಳು ಯಾವೂ ಹೋಗಂಗಿಲ್ರಿ, ಯಾವುದು ಕಾಟಿಲ್ರಿ. ಮೇನ್ ನನ್ನ ಬೆಳೆ ಸದೃಢ ಮತ್ತು ಇಳುವರಿ ಹೆಚ್ಚು ಬರಲು ಕಾರಣ ಅಂದ್ರೆ ಅದ್ರ ಡೈಮಂಡ್ ಜಾಲಿ ಅಂತ ಹೇಳ್ಬೋದು. ಕಾರಣ ಒಳಗೆ ಏನೂ ಹೋಗಂಗಿಲ್ಲ ಸರ್, ಏನು ಹೋಗಕ್ ಸಾಧ್ಯನೇ ಇಲ್ಲ, ಏನು ಒಳಗೆ ಹೋಗಕ್ ಸಾಧ್ಯನೇ ಇಲ್ಲ. ಹಿಂಗಾಗಿ ನನ್ನ ಬೆಳೆ ದ್ವಿಗುಣ ಆಗಕ್ ಸಾಧ್ಯ ಅಂದ್ರೆ ಅದ್ರ ಡೈಮಂಡ್ ಜಾಲಿನೂ ಅಂತ ಹೇಳ್ಬೋದು. ಈ ಸಂದರ್ಭ ಸುತ್ತಮುತ್ತಲು ಓಡಾಡ್ಕೊಂಡಿರ್ತಾವ ಮತ್ತೆ ಸುತ್ತಮುತ್ತ ಮಾಡ್ಲಾರ್ದವ್ರ ಹೊಲಕ್ಕೆ ಹೋಗಿರ್ತ ಸರ್. ಅದರಿಂದ ನಿಮಗೇನಾದ್ರೂ ತೊಂದರೆ ಏನಾದ್ರೂ ಆಗ್ತಾ ಇದೇನಾ? ಮೊದಲಿತ್ತು ಸರ್ ತೊಂದರೆ, ಬಹಳ ಕಾಟಿತ್ತು. ಕಾಟ ತಾಳ್ಲಾರ್ದಕ್ಕೆ ಅದ್ರ ಡೈಮಂಡ್ ಜಾಲಿ ಮಾಡಿಸ್ಬಿಟ್ಟು. ಈಗ ಸಂಪೂರ್ಣವಾಗಿ ನೀವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀರಿ? 80% ಸಾವಯವ ಸರ್, ಒಂದು 10 or 20% ಅಷ್ಟೇ DAP, ಯೂರಿಯಾ, ಸಲ್ಫರ್, ಮ್ಯಾಗ್ನೀಸಿಯಂ, ಜಿಂಕ್, ಬೋರಾನ್ ಇಂಥ ಹಾಕಿದ್ರೆ ಅದು ಕಲಂಗಡಿ ಬರ್ತದೆ ಸರ್. ಫುಲ್ ಸಾವಯವ ಸರ್ ಅಂತೂ ನೋಡ್ಯಾರ ನಮ್ಮ ಡಾಕ್ಟರ್ ರಾಜು ತೆಗ್ಗಳಿ KVK ಕಲಬುರಗಿಯವರು, ಸಾವಯವದಾಗ ಬೆಳಿತಿ, ಫಸ್ಟ್ ಕ್ಲಾಸ್ ಅದ. ನಿಂದ ಏನು ಬೆಳಿ ಬೆಳೆದ್ರು ಒಂದಿನ ಎರಡು ದಿನ ಕೀಪಿಂಗ್ ಕ್ವಾಲಿಟಿ ಅದ, ರುಚಿಕರ ಅದ. ನಮ್ಮ ಜೀವನಿಗೆ ಸರ್ ಸಹಾಯಕ ಕೃಷಿ ನಿರ್ದೇಶಕರು ಏನಾರ ADಯವ್ರಿ, ನಿನ್ನ ಉಳ್ಳಾಗಡ್ಡಿಯ ಪಲ್ಲೆ ರುಚಿ ನಮ್ಮ ಬಲ್ಲಿ ಹಿನಾತನ, ನಾ ಉಳ್ಳಾಗಡ್ಡಿನೇ ಊಟ ಮಾಡಿಲ್ಲ ಅಂತ ಹೇಳ್ತಾರ ಅವ್ರು. ಕಾರಣ ಏನಪ್ಪ ಅಂದ್ರೆ ಸಾವಯವ ಸರ್, ಫುಲ್ ಸಾವಯವ. ಅವ್ರು ನೋಡ್ಯಾರ ಬಂದು ತೋಟಕ್ರಿ, ಏನೇನು ಹಾಕಿದ್ ನೋಡಮ್ ಟೆಸ್ಟಿಂಗ್ ಅಂತೇಳಿ, ಸಾವಯವದಾಗ ಇದ್ದ ಸಲುವಾಗಿ ನಿನ್ನ ಕ್ವಾಲಿಟಿ ಚಲೋ ಅದ ಅಂತ ಹೇಳ್ಯಾರ ಸರ್. ಬಹಳ ಸಂತೋಷ ಆಗ್ತದೆ ತಾವು ಇಷ್ಟು ಪ್ರಯತ್ನ ಮಾಡಿ ಒಳ್ಳೆ ಒಂದು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿಕೊಂಡು ನಿಮ್ಮ ಸಮಯ ಶ್ರಮ ಕೂಡ ನೀವು ಉಳಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಇರುವಂತಹ ಸಂಪನ್ಮೂಲಗಳನ್ನು ಸಹಿತ ಬಹಳ ಪರಿಣಾಮಕಾರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ. ಈಗ ಒಂದು ವರ್ಷ ತಮಗೆ ಸಾಕಷ್ಟು ಆದಾಯ ಮೇಲಿನ ಮೇಲೆ ಬಂದೇ ಬರ್ತಾ ಇದೆ. ಒಂದು ವರ್ಷಕ್ಕೆ ಇಷ್ಟು ಜಮೀನಿನಿಂದ ತಮಗೆ ಎಷ್ಟು ಆದಾಯ ಬರ್ತದೆ ಸರಾಸರಿಯಾಗಿ? ಸರಾಸರಿಯಾಗಿ ಸರ್ ನನಗೆ ಒಂದು 9-10 ಲಕ್ಷ ರೂಪಾಯಿ ಕಬ್ಬಿನ ಪಟ್ಟಿ ಬರ್ತದೆ ಸರ್. ಜೀರೋ ಮೇಂಟೆನೆನ್ಸ್ ವಿತ್ ರೀ. ಜೀರೋ ಮೇಂಟೆನೆನ್ಸ್ ಕಾರಣ ಜೀರೋ ಮೇಂಟೆನೆನ್ಸ್ ಇಲ್ಲದೆ ಹ್ಯಾಂಗ ಬರ್ತದೆ ಅಂತಾರೆ. ನಮ್ಮ ಹತ್ರ ಸಿಗ ಎರೆಹುಳ ಗೊಬ್ಬರ, ಡಿಕಂಪೋಸರ್, ಆಮೇಲೆ ಸುಡ್ಲಾರ್ದಂಗ ಅದು ಒಳ್ಳೆ ರೂಟಿವೇಟರ್ ಹೊಡಿಸಿ ಬುಗಣಿ ಮಾಡೋದು, ಅಲ್ಲೇ ದ್ವಿಗುಣ ಆಗ್ಯದ ನನಗೆ ಭೂಮಿ ರೀ. ಅಲ್ಲೇ ಈಲ್ಡ್ನು ದ್ವಿಗುಣ ಆಗ್ಯದ ರೀ. 30 ಬರೋದು ಈಗ 60-65 ತನ್ನ ತನ್ನ ನಾನೇ ನಿಂದ್ರಿ. ಇನ್ನು ಹೆಚ್ಚು ಮಾಡ್ಬೇಕಂತ ಅನಿಸ್ತದ? ಹೆಚ್ಚು ಮಾಡ್ಬೇಕಂತ ಖುಷಿನದ ಸರ್. ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ ಆಕಳ ಸಗಣಿ ಇದು ಇತ್ತಂದ್ರೆ ಇನ್ನೂ ದ್ವಿಗುಣ ಮಾಡಿಸಬಹುದು ಸರ್. ಯಾಕಂತಂದ್ರೆ ಈಗ ನಾವು ನೋಡ್ತಾ ಇದೀವಿ 100 ಟನ್ ಬೆಳೆಗಾರರು ನಮಗೆ ಸಾಮಾನ್ಯವಾಗಿ ಸಿಗ್ತಾ ಇದ್ದಾರೆ, 100ಕ್ಕಿಂತ ಹೆಚ್ಚು ಬೆಳೆಯುವಂತವ್ರು. ಅದ್ರ ಕಡೆ ನಿಮ್ಗೆ ಗುರಿ ಅದ? ಅದ ಸರ್, 100% ಅದ್ರ ಕಡೆ ಏಮ್ ಇಟ್ಕೊಂಡೇ ನಿಂತೀವಿ ಸರ್. ಅಡ್ಡಿ ಇಲ್ಲ. ಈಗ ಕಬ್ಬಿನಿಂದ ನಿಮಗೆ 9-10 ಲಕ್ಷ ಬರ್ತದೆ, ಮತ್ತೆ ಉಳಿದ ಬೆಳೆಗಳಿಂದ ಕೂಡ ಸಾಕಷ್ಟು ಆದಾಯ. ಕಲ್ಲಂಗಡಿ ಇದೆ ಸರ್, ಕರ್ಬೂಜದಲ್ರಿ. 5 ಎಕರೆ ಅದು ಮಾಡಿದೇವಂದ್ರೆ ಪ್ರತಿ 2 ಮಂತಿಗೊಮ್ಮೆ ಕಲ್ಲಂಗಡಿ ಬರ್ತಾರೆ. ಅದು 2 ಮಂತಿಗೆ ಇಲ್ಲಿ ಬಂದು ಅಂದ್ರೆ ಮತ್ತೆ 2 ಮಂತಿನಟ್ಟಿಗೆ ಬರಟ್ಟಿಗೆ ಅಲ್ಲೊಂದು ಮತ್ತೊಂದು ರೆಡಿ ಮಾಡಿರ್ತೀನಿ ಪ್ಲಾಟ್ ಸರ್. ಅದ್ರೊಳಗೆ ಹಂಗೆ ಚೆಂಡು ಇರ್ತದ್ರಿ, ಚೆಂಡು ರೊಕ್ಕನು ಬರ್ಬೇಕು, ಹಂಗೆ ದಿನ ಬರ್ಬೇಕು ಚೆಂಡು ರೊಕ್ಕ ರೀ. ಕಾಯಿಪಲ್ಯದ ಕೂಡ ಬರ್ತಾವ ನಿಮ್ಗೆ? ಕಾಯಿಪಲ್ಯ ರೊಕ್ಕನು ದಿನ ಬರ್ಬೇಕ್ರಿ, ಮನೆಗೆ ಊಟ ಮಾಡ್ಬೇಕ್ರಿ ತರಕಾರಿ. ಮತ್ತೆ ಮಾರ್ಕೆಟ್ ಹೆಂಗ್ ಮಾಡ್ತೀರಿ, ಹೋಗುದು ಬರುದು ಯಾರು ಮಾಡ್ತಾರೆ? ನಾನಂತೂ ಒಂದೇ ದಿನ ಮಾರ್ಕೆಟ್ ಹೋಗಲ್ಲ ಸರ್. ನಮ್ಮ ಊರಾಗ ಒಬ್ಬ ಆಟೋ ಮನುಷ್ಯ ಏನಾರ, ನಾವು ಕಡ್ದು ಆಟೋಕ್ ಹಾಕದೇವ್ ಅಂದ್ರೆ ಸೀದಾ ಮಾರ್ಕೆಟ್ಗೆ ಒಯ್ದು ಅವನೇ ಹಚ್ಚರಿ, ಇಷ್ಟು ಪಟ್ಟಿ ಆಗ್ಯದ ನೋಡ್ರಿ ಅಂತ ಹೇಳಿ ಅವನೇ ಬರ್ತಾನ್ರಿ. ನಾವು ಮಾರ್ಕೆಟ್ಗೆ ಹೋದೇವ್ ಅಂದ್ರೆ ಎಲ್ಲ ನಮ್ಮ ವ್ಯವಸಾಯ ಖರಾಬ್ ಆಗ್ತದೆ ಸರ್. ಹಿಂಗಾಗಿ ಮಾರ್ಕೆಟ್ಗೆ ಹೋಗಲ್ಲ, ಕಡ್ದು ನಾವು ಪ್ಯಾಕ್ ಮಾಡಿ ಕಳಿಸ್ತೀವ್ರಿ, ಇಷ್ಟಕ್ಕೆ ಮಾರ್ಯಾದಂತ ನಿಯತವಾಗಿ ಹೇಳ್ಬಿಡ್ತಾರೆ ಪಾಪ. ಅಂದ್ರೆ ಒಟ್ಟು ನಿಮ್ಮ ವಿಶ್ವಾಸದ ಮೇಲೆ ಈ ಕೆಲಸ ನಡೀತಾ ಇದೆ ಅಂತ. ನಿಮಗೆ ಇದ್ರೊಳಗೆ ಏನು ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳು ಏನಿಲ್ಲ ಸರ್. ನಮ್ಮದು ಕಮ್ಮಿ ಮಾಡಿದ್ರೆ ಅಂದ್ರೆ ನಾವು ಮತ್ತೊಬ್ಬರಿಗೆ ಹಚ್ಚಿ ಕೇಳ್ತೀವಿ ಓನರ್, ನಮ್ದು ಯಾಕೆ ಇಷ್ಟು ಕಮ್ಮಿ ಮಾಡೀರಿ, ಅಲ್ಲಿ ಆ ಓನರ್ ಹತ್ರ ಅಷ್ಟು ಮಾರ್ಯಾದಲ್ಲ ಅಂದ್ರೆ ಇಲ್ಲ ಸರ್ ಸ್ವಲ್ಪ ನಿಮ್ದು ಡ್ಯಾಮೇಜ್ ಆಗಿತ್ತು ಅದಕ್ಕೆ ಹಿಂಗೆ ಮಾರ್ಯಾರ ಅಂತ ಹೇಳ್ತಾರೆ. ಇಲ್ಲಂದ್ರೆ ಅವ್ರಕ್ಕ ನಮಗೆ 10-20-100 ರೂಪಾಯಿ ನಮ್ದು ಹೆಚ್ಚೇ ಮಾರ್ತದ್ರಿ. ಇವತ್ತಿನ ಡೇಟ್ನಾಗ ಗುಲ್ಬರ್ಗದಾಗ 40 ರೂಪಾಯಿ ಚೆಂಡು ಮಾರ್ಯಾದ್ರಿ, ನಾನು 90 ರೂಪಾಯಿ ಮಾರ್ಯಾದ. ಅಂದ್ರೆ ಏನ್ರಿ ಆ ಟೈಪ್ ವೆರೈಟಿ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ. ಅದರಲ್ಲಿಂದ ಧೈರ್ಯವಾಗಿ ಹೇಳಕ್ ನನಗೆ ಇಚ್ಛೆ ಅಂದಂಗೆ. ಅಂದ್ರೆ ಯಾವ ರೀತಿ ನಾವು ಭೂಮಿಯನ್ನು ನಂಬಿ ಒಕ್ಕಲ್ತನ ಮಾಡಿದ್ರೆ ಅದರೊಳಗೆ ವಿಶೇಷವಾಗಿ ನೀರಾವರಿ ಸೌಲಭ್ಯ ಇತ್ತು ಅಂತಂದ್ರೆ ಅದರ ಒಂದು ಕಥೆನೇ ಬೇರೆ ಆಗ್ತದೆ. ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ಒಳ್ಳೆ ನೀರಿನ ಸಂಪನ್ಮೂಲ ನಿಮ್ಮ ಕಡೆ ಅದ, ಅದ್ರ ಜೊತೆಗೆ ಸಾಕಷ್ಟು ಜಮೀನು ತಾವು ತಮ್ಮ ರಟ್ಟಿ ಮೇಲೆ ಮಾಡ್ಕೊಂಡಿದ್ದೀರಿ, ಮತ್ತೆ ಏನು ಅಗದಿ ಮನಮುಟ್ಟಿ ದುಡಿತಾ ಇದ್ದೀರಿ. ಹಿಂಗಾಗಿ ನಿಮಗೆ ಒಕ್ಕಲ್ತನ ಬಹಳ ಖುಷಿ ಕೊಟ್ಟದ ಅಂತ ಹೇಳಿ ನಾನು ತಿಳ್ಕೊತೀನಿ. ಅಗ್ರಿಕಲ್ಚರ್ ಇಸ್ ಬೆಸ್ಟ್ ಪರ್ಪಸ್ ಅಂತ ಹೇಳಕ್ ಕಾರಣ ಏನಪ್ಪಾ ಅಂದ್ರೆ ಬಹಳ ಕೃಷಿಯಲ್ಲಿ ಖುಷಿ ಕಂಡ ರೈತ ನಾನು ಅಂದಂಗ. ಬಬಲಾದಿ ಶ್ರೀಗಳು ಹೇಳದಂಗ್ರಿ, ಕೃಷಿ ಮಾಡ್ರಿ, ಕೃಷಿ ಮಾಡಿದ್ರೆ ನಿಮ್ಗೆ ತಾನೇ ಖುಷಿ ಆಗ್ತದ ಅಂತ ಒಂದ್ ಮಾತು ಹೇಳಿರವ್ರಿ. ಅವ್ರು ನಮ್ಮ ತೋಟಕ್ಕೆ 2-3 ಸಾರಿ ಅಪ್ಪಾಜಿಯವ್ರು ಬಂದಾರ, ಮಾಗಾವ್ ಕಳ್ಳಿ ಮಠದ ಅಪ್ಪಾಜಿಯವ್ರು ಬಂದಾರ್ರಿ. ಏನ್ ತೊಗರಿ ಬೆಳೆಸಿಲ್ಲಪ್ಪ ನೀ, ತೊಗರಿ ಬೆಳೆಸಿದ ಅವ್ರು ಬಂದು ನೋಡಿದಾಗ ನಮ್ಮ ಗುಲ್ಬರ್ಗದ ಏನು ದೂರದರ್ಶನದವ್ರು ಹರಾರಿ, ಅವ್ರು ನಮ್ಮಲ್ಲಿ ತೋಟಕ್ಕೆ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ಯಾರಿ. ದಿಲ್ಲಿಲಿಂದ ಕರ್ಸಿರಿ, ವಿಡಿಯೋ ಮಾಡ್ಕೊಂಡು ನಮ್ದೆಲ್ಲ ತೋಟದ ಫೋಟೋ ಇಟ್ಟು ತೊಗೊಂಡೋಗ್ಯಾರ. ಆ ವರ್ಷ ಪರ್ ಎಕರೆ 12 ಚೀಲ ಬೆಳೆದಿವಿ ಸರ್. 12 ಚೀಲ ಮೀನ್ಸ್ ಅಂದ್ರೆ 15 ಕ್ವಿಂಟಲ್ ಪರ್ ಎಕರೆ. 15 ಕ್ವಿಂಟಲ್ ಬೆಳೆದ್ರಿ ಪರ್ ಎಕರೆ ತೊಗರಿ ಬೆಳೆದ ರೈತನ. 3 ಎಕರೆದಾಗ 36 ಚೀಲ ದೊಡ್ಡೂರಿ. ಒಂದು ಬ್ಯಾಗಿ 125 ಕೆಜಿ ಬರ್ತಿತ್ತು. ಅದು ಬಹಳ ಬೆಸ್ಟ್ ಇಳುವರಿ ತೆಗೆದಿದ್ದ. ತೆಗೆದಿದ್ದ ಸಲುವಾಗಿ ದೂರದರ್ಶನ್ ಚಾನಲ್ದವ್ರು ಬಂದು ಇದು ಮಾಡ್ಕೊಂಡೋಗ್ರಿ. ಅದ ಕಾರಣ ಕರ್ತರಪ್ಪ ಅಂದ್ರೆ ನಮ್ಮ ರಾಜ ತೆಗ್ಗಾಳಿ ಸಾಹೇಬರು ಅಂತ ಹೇಳ್ಬೋದು. ತೊಗರಿಯನ್ನ ನಾಟಿ ಮಾಡಿದ್ರು, ಊರಿಸಿದ್ರು. ಊರಿಸಿವಿ ಸರ್, ಊರಿಸಿದ್ರಿ. ಸಾಲದಿಂದ ಸಾಲಕ್ಕೆ 10 ಫೀಟ್ ರೀ. ಆಮೇಲೆ ಗಿಡದಲ್ಲಿಂದ ಗಿಡಕ್ಕೆ 1.5 ಫೀಟ್ ಇಟ್ಟು ಊರಿಸಿದ ಸರ್. ಊರಿಸಿ ಡ್ರಿಪ್ ಮೇಲೆ ಮಾಡಿಸಿದಾರೆ. ಹೈಯೆಸ್ಟ್ ಇಳುವರಿ ತಂದಿದಾರೆ. ಅದು ತೊಗರಿ ಎಲ್ಲ ತೆಗೆದು ಈಗೇನು ಮಾಡಿವಿ, 6,000-5,000 ಮಾರ್ಲತ್ತ ಅಂತೇಳಿ ಕಬ್ಬಿಗೆ ಬಂದಿವ್ರಿ. ಕಬ್ಬಿನ ಮುಕ್ತ ಆಕೋತ ಆಕೋತ ಬರಂಗದ ಅಂತೇಳಿ ಮತ್ತೆ ಕಲ್ಲಂಗಡಿ, ಕರ್ಬೂಜ ಹಿಂಗ ವೆರೈಟಿ ಹುಡುಕೋತ ನಡೆದಿವಿ ನೋಡಿ ಸರ್. ಅಂದ್ರೆ ಹೊಸದ್ರದ ಅನ್ವೇಷಣೆ ಒಳಗೆ ಇರ್ತೀರಿ ನೀವು? ಹೊಸದ ಯಾವ್ದು ನಮಗ ಆದಾಯ ಹೆಚ್ಚಿಗೆ ಕೊಡಬಹುದು ಅಂತ ಹೇಳಿ ಲೆಕ್ಕ ಹಾಕಿ ಮಾರ್ಕೆಟ್ ಅಧ್ಯಯನ ಮಾಡ್ತೀರಿ, ಸ್ಟಡಿ ಮಾಡ್ತೀರಿ? ಮಾರ್ಕೆಟ್ ಅಧ್ಯಯನ ಮಾಡ್ತೀವಿ ಸರ್. ಹೈದರಾಬಾದ್ ಏನ್ ನಡ್ದದ, ಬೆಂಗಳೂರು ಏನ್ ನಡ್ದದ, ಬಾಂಬೆ ಏನ್ ನಡ್ದದ, ಗುಜರಾತ್ ಏನ್ ನಡ್ದದ, ಕಲ್ಲಂಗಡಿ ಬಗ್ಗೆ ಚಿಂತನೆ ಮಾಡ್ತೀವಿ ಸರ್. ಅಲ್ಲೆಲ್ಲ ವ್ಯಾಪಾರಿಗಳ ಹತ್ರ ಓಸು ವ್ಯಾಪಾರಿಗಳ ನಂಬರ್ ಇಟ್ಕೊಂಡಿವಿ ರೀ. ನಿಮ್ ಹತ್ರ ಏನ್ ಮಾಡ್ತೋಲತ್ತೀರಿ ಮಾಲ, ನಂಬಲ್ಲಿ ಹಿಂಗ್ ಮಾಲ್ ಅದ, ಕಲಬೂಜ್ ಅದ, ಕಲ್ಲಂಗಡಿ ಅದ, ನನ್ನ ಮಾಲ್ ಈಗ ಆಲ್ರೆಡಿ ಬಂದದ ಅಂತೇಳಿ ಎಲ್ಲರಿಗೆ ವ್ಯಾಪಾರಿಗಳ ನಂಬರ್ ನಾವು ಇಟ್ಕೊಂಡಿವಿ ರೀ. ಎಲ್ಲರೂ ಕೂಡ ಕಾಂಟ್ಯಾಕ್ಟ್ನಾಗ ಇರ್ತೀನಿ ಡೈಲಿ ರೀ. ಯಾವ ಸಮಯದಾಗ ರೇಟ್ ಹೆಂಗ್ ಬರ್ತಂತ ಕೇಳ್ಕೊತ ಇರ್ತೀವಿ. ಮುಂಜಾಗ್ರತೆ ಕ್ರಮ ವಹಿಸ್ತೇನೆ. ಬಹಳ ಸಂತೋಷ. ಆತ್ಮೀಯರೇ, ರೇವಣ ಸಿದ್ದಪ್ಪ ಸಿದ್ಧ ಮಾಲ್ಗೋಳ ಅವ್ರ ನಂಬರ್ ನಾನು ಹೇಳ್ತೀನಿ. ಅವರ ಅನುಭವಗಳನ್ನ ಈ ನಂಬರ್ ತಾವು ಡಯಲ್ ಮಾಡಿ ಪಡ್ಕೊಳ್ಬಹುದು, ಅವ್ರ ಜೊತೆಗೆ ಮಾತಾಡಬಹುದು. 9-0-3-6-2-5-6-2-3-9 ಈ ನಂಬರ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ರೇವಣ ಸಿದ್ದಪ್ಪ, ಬಸವರಾಜ್ ಸಿದ್ದಮಾಲ್ಗೋಳವರೇ, ಬಹಳ ಸಂತೋಷ ಆಯಿತು, ಬಹಳ ಖುಷಿ ಆಯಿತು ತಮ್ಮ ಜೊತೆಗೆ ಮಾತಾಡಿ ತಮ್ಮ ಅನುಭವಗಳನ್ನು ಕೇಳಿ. ನಾವು ನಿಜವಾಗಿ ಅನ್ಕೊಂಡಿದ್ವಿ ಮೊದಲೇ ಈ ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮೊದಲ ತಮ್ಮಿಂದ ಸಾಕಷ್ಟು ಪಾಠಗಳನ್ನು ನಮ್ಮ ಯುವ ರೈತರು ಕಲಿಬಹುದು ಅಂಥೇಳಿ. ಇದನ್ನು ಕೇಳಿದವರಿಗೆ ನಿಜವಾಗಿಯೂ ಒಂದು ಒಳ್ಳೆಯ ಅನುಭವ ಸಿಕ್ಕಿರ್ತದೆ ಅಂಥೇಳಿ ನಾವು ಭಾವಿಸ್ತೀವಿ. ಒಳ್ಳೆ ಸ್ಫೂರ್ತಿ ಕೂಡ ಅವರಿಗೆ ತಮ್ಮಿಂದ ಸಿಕ್ಕಿರಬಹುದು ಅಂಥೇಳಿ ಭಾವಿಸ್ತೀವಿ. ಕೃಷಿ ಮಾಡಿ ಖುಷಿ ಕಂಡಂಥ ಏನು ರೈತ ಅಂತ ತಾವು ಹೇಳ್ತಾ ಇದ್ದಿರಲ್ಲ, ಭಾಳ ಅಪರೂಪದ ರೈತರು ನಮಗೆ ನೋಡೋದಕ್ಕೆ ಸಿಗ್ತಾರೆ, ಖುಷಿ ಕಂಡಂಥ ರೈತರು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಕೃಷಿ ಅನ್ನುವಂಥ ವೃತ್ತಿ ಏನದು ಭಾಳ ಸಂಕಷ್ಟಕ್ಕೆ ಒಳಗಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂಥ ಸಂದರ್ಭದೊಳಗೆ ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ, ನಷ್ಟ ಇರಲಾರದೆ ಸಾವಯವ ಕೃಷಿ ಮಾಡ್ಕೋತ ಯಾವ ರೀತಿ ಗ್ರಾಹಕರಿಗೆ ಕೂಡ ಒಳ್ಳೆಯ ಒಂದು ಆಹಾರವನ್ನು ನೀಡುವಂಥ ಒಂದು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಸಹಿತ ತಮ್ಮಿಂದ ಒಳ್ಳೆಯ ಆಹಾರ ಗ್ರಾಹಕರಿಗೆ ತಲುಪುವಂಗ ಆಗಲಿ, ಒಳ್ಳೆಯ ಒಂದು ಕೃಷಿ ತಮ್ಮಿಂದ ಜನ ಕೂಡ ನೋಡಿ ಕಲೀಲಿ ಅಂಥೇಳಿ ಹಾರೈಸ್ತಾ ಇಲ್ಲಿ ತನಕ ತಾವು ಬಂದು ನಮ್ಮ ಎಲ್ಲ ರೈತರಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕು ತೊಂಡಗಲ್ ಗ್ರಾಮದ ರೈತರಾದ ರೇವಣ ಸಿದ್ದಪ್ಪ, ಬಸವರಾಜ್ ಸಿದ್ದಮಾಲಗೋಳ್ ಅವರೊಂದಿಗೆ ಸಂದರ್ಶನ ಕೇಳಿದರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್, ಎಸ್ ರೋಳಿ. ಈಗ ಕೇಳಿ ಜಾನಪದ ಗೀತೆಗಳು. ಕಿನ್ನೂರಿ ನುಡಿಸೋಣ, ಧನಿ ಚಂದವೋ ಕಿನ್ನೂರಿ ನುಡಿಸೋಣ, ಬೆರಳಿನಂದ ಚಂದ ಕೆನರಿ ಮನಸಿಟ್ಟಳು, ಬೆಳ್ಳಿ ನುಂಗ್ರ ಕೆನರಿ ಮನಸೋತಳು, ಬೆಳ್ಳಿ ನುಂಗ್ರ ಕೆನರಿ ಮನಸೋತಳು. ಎಲ್ಲೋ ಜಗಪ್ಪ ನಿನ್ನರ ಮಾನೆ, ಎಲ್ಲೋ ಜಗಪ್ಪ ನಿಂತಳ ಮಾನೆ, ಎಲ್ಲೋ ಜಗಪ್ಪ ನಿನ್ನರ ಮಾನೆ, ಎಲ್ಲೋ ಜಗಪ್ಪ ನಿಂತಳ ಮಾನೆ, ಎಲ್ಲೋ ಜಗಪ್ಪ ನಿನ್ನರ ಮಾನೆ, ಎಲ್ಲೋ ಜಗಪ್ಪ ನಿಂತಳ ಮಾನೆ, ಎಲ್ಲೋ ಜಗಪ್ಪ ನಿನ್ನರ ಮಾನೆ, ಎಲ್ಲೋ ಜಗಪ್ಪ ನಿಂತಳ ಮಾನೆ, ಎಲ್ಲೋ ಜಗಪ್ಪ ನಿನ್ನರ ಮಾನೆ. ಹತ್ತೋಗಬೇಕು ಬೆಟ್ಟ ಹಿಡಿದೋಗಬೇಕು, ಬೆಟ್ಟ ಹತ್ತೋಗಬೇಕು ಬೆಟ್ಟ ಹಿಡಿದೋಗಬೇಕು, ಅಲ್ಲಾದೆ ಕಣೆ ನನ್ನರ ಮಾನೆ, ಅಲ್ಲಾದೆ ಕಣೆ ನನ್ನರ ಮಾನೆ, ಅಲ್ಲಾದೆ ಕಣೆ ನನ್ನರ ಮಾನೆ, ಅಲ್ಲಾದೆ ಕಣೆ ನಂತಳ ಮಾನೆ. ಎಲ್ಲೋ ಜಗಪ್ಪ ನಿನ್ನರ ಮಾನೆ, ಎಲ್ಲೋ ಜಗಪ್ಪ ನಿಂತಳ ಮಾನೆ, ಎಲ್ಲೋ ಜಗಪ್ಪ ನಿನ್ನರ ಮಾನೆ, ಎಲ್ಲೋ ಜಗಪ್ಪ ನಿಂತಳ ಮಾನೆ, ಎಲ್ಲೋ ಜಗಪ್ಪ ನಿನ್ನರ ಮಾನೆ. ಹಾರ್ವಾರ ಕೇರಿಯ ಭಾರಿ ಪಡ್ಸಲೆ ಮೇಲೆ, ಹಾರ್ವಾರ ಕೇರಿಯ ಭಾರಿ ಪಡ್ಸಲೆ ಮೇಲೆ, ಲೋಲೂಕಿ ನುಡಿಯ ನುಡಿಸೋನೆ, ಲೋಲೂಕಿ ನುಡಿಯ ನುಡಿಸೋನೆ, ಮೊಗ್ಗಾಗಿ ಬಾರು ತುರುಬಿಗೆ, ಮೊಗ್ಗಾಗಿ ಬಾರು ತುರುಬಿಗೆ. ಎಲ್ಲೋ ಜಗಪ್ಪ ನಿನ್ನರ ಮಾನೆ, ಎಲ್ಲೋ ಜಗಪ್ಪ ನಿಂತಳ ಮಾನೆ, ಎಲ್ಲೋ ಜಗ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಕಡಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ಎಳ್ಳಿನ ಒಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ, ಎಳ್ಳಿನ ಒಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ, ತಳ್ಳಾರ್ಥ ಜೋಗಿ ಕೊಟ್ಟೆ ಹೋಗಬಹುದೇ ನರಿ, ತಳ್ಳಾರ್ಥ ಜೋಗಿ ಕೊಟ್ಟೆ ಹೋಗಬಹುದೇ ನಿನ್ ತಳ್ಳಾರ್ಥ ಜೋಗಿ ಕೊಟ್ಟೆ ಹೋಗಬಹುದೇ, ತಳ್ಳಾರ್ಥ ಜೋಗಿ ಕೊಟ್ಟೆ ಹೋಗಬಹುದೇ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ನಿನ್ನ ಕಂಡಾಗಲೆನ್ನ ಕಣ್ಣೂರಿ ಕಣ್ಣ ಜೋಗಿ, ನಿನ್ನ ಕಂಡಾಗಲೆನ್ನ ಕಣ್ಣೂರಿ ಕಣ್ಣ ಜೋಗಿ, ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ಬಿಟ್ಟ ಮೇಲೆ ನನ್ನನ್ನೇಕೆ ಬಿಡಲೊಲ್ಲೆ, ಎಲ್ಲಾನು ಬಿಟ್ಟ ಮೇಲೆ ನನ್ನನ್ನೇಕೆ ಬಿಡಲೊಲ್ಲೆ, ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ನನ್ನ ತೊಳಲಿ ನಿನ್ನ ಕಿನ್ನೂರಿ ಮಾಡಿಕೊಂಡು, ನನ್ನ ತೊಳಲಿ ನಿನ್ನ ಕಿನ್ನೂರಿ ಮಾಡಿಕೊಂಡು, ಚಂದದ ಪದವ ನುಡಿಸೇನು, ಚಂದದ ಪದವ ನುಡಿಸೇನು, ಚಂದದ ಪದವ ನುಡಿಸೇನು, ಚಂದದ ಪದವ ನುಡಿಸೇನು. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ, ಊರಿನ ಮಹಿಮಾ ಕೇಳಿದ್ರ ಮೈ ಜುಮ್ಮವಂತೈತಿ, ಊರಿನ ಮಹಿಮಾ ಕೇಳಿದ್ರ ಮೈ ಜುಮ್ಮವಂತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ. Thank you. ಊರಾಗಿರುವ ಹಿರಿಯರಿಗೆಲ್ಲ ಯಾರಪ್ಪನ ಭೀತಿ, ಊರಾಗಿರುವ ಹಿರಿಯರಿಗೆಲ್ಲ ಯಾರಪ್ಪನ ಭೀತಿ, ಮಾರಿಕೊಂಡಾರ ಮಾನ ಎಲ್ಲ ಮತಿಯು ಕೆಟ್ಟೈತಿ, ಮಾರಿಕೊಂಡಾರ ಮಾನ ಎಲ್ಲ ಮತಿಯು ಕೆಟ್ಟೈತಿ, ಹಾಳಾಗಿ ಹೋತ ಹಿಂದಿನ ಹಿರಿಯರು ಕೂಡಿಟ್ಟ ಕೀರ್ತಿ, ಹಾಳಾಗಿ ಹೋತ ಹಿಂದಿನ ಹಿರಿಯರು ಕೂಡಿಟ್ಟ ಕೀರ್ತಿ.